ನಮ್ಮೂರು ಡೈರಿನೂ ಇಲ್ಲ, ಸುತ್ತಮುತ್ತ ಡೈರಿನೂ ಇಲ್ಲ, ಆ ಹಸುಗಳೇ ಇಲ್ಲ, ನಾಡು ಹಸುಗಳು ಎಮ್ಮೆಗಳಿದ್ದು. ಆಗ ಸರ್ ನಾನು ಕೂಡಿಗೆಲ್ ನೋಡ್ಬಿಟ್ಟು ಇದನ್ನ ನನಗೆ ಬಹಳ ಪ್ರೀತಿ ಬಂತು. ಈಗ ನೀವು ಹೇಳಿದ್ರಿ ಅಲ್ಲಿ ನೋಡ್ತಿದ್ದೆ ಇಲ್ಲಿ ಅದೇ ತರ ಮಾಡಿದೆ ಅಂತ ಹೇಳಿ, ಒಂದು ಹಸುವನ್ನ ಸಾಕ್ಬೇಕಾದ್ರೆ ಏನೆಲ್ಲ ಅಂಶಗಳನ್ನ ಗಮನಿಸಬೇಕು, ಅವುಗಳಿಗೆ ನೀಡುವಂತ ಆಹಾರ ಆಗ್ಬೋದು, ಹೇಗೆ ಪಾಲನೆ ಮಾಡಬೇಕು ಅದನ್ನ ಹೇಗೆ ಅಂತ ಸರ್ ನಾನು ಅಲ್ಲಿ ಎಲ್ಲಾ ರೀತಿನು ನೋಡ್ಕೊಂಡಿದ್ದೆ ಸರ್. ಬೆಳಿಗ್ಗೆ 4:30 ಹೇಳ್ತಿದ್ರು ಸರ್ ಅಲ್ಲಿ ಕೆಲಸಗಾರರು, ನಾನು ಅದೇ ರೀತಿ ಕೊಟ್ಟಿಗೆಗಳನ್ನ ಕಾಂಕ್ರೀಟ್ ಹಾಕ್ಸಿ ಅದನ್ನ ನೀಟಾಗಿ ತೊಳೆಯೋದು, ಆಮೇಲೆ ನೀರು ಸಪ್ಲೈ, ಆ ಹಸುಗಳನ್ನ ತೊಳೆದು ಅದನ್ನ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡು ಹಾಲು ಕರೆಯೋ ಟೈಮ್ಗೆ ಏನ್ ಮಾಡ್ಬೇಕು, ಅದನ್ನ ಕೆಟ್ಲಿ ಯಾವ ರೀತಿ ತೊಳಿಬೇಕು, ಕೆಟ್ಲನ್ನ ಯಾವ ರೀತಿ ಸೀಟ್ಬೇಕು, ಬಟ್ಟೆ ತಗೊಂಡು ಒರೆಸ್ಬೇಕು, ಎಲ್ಲಾ ಪ್ರತಿ ಒಂದು ನಾನು ಅಲ್ಲೇ ನಾನು ಇದ್ ಮಾಡ್ಕೊಂಡ್ ಬಂದಿದ್ದೆ ಸರ್. ನಮ್ಮನೇಲೂ ಕೂಡ ನಾನೇನ್ ಮಾಡಿದೆ ಅದೇ ರೀತಿ, ಅಲ್ಲಿ ಯಾವ ರೀತಿ ಮಾಡ್ಬೇಕು ಅದೇ ರೀತಿ ನಮ್ಮ ಹಸುಗು ಕೂಡ ಅದೇ ತರ ತೊಳೆಯೋದು, ಅದೇ ತರ ಕ್ಲೀನ್ ಮಾಡೋದು, ಅದಕ್ಕೆ ಏನು ಔಷಧಿ ಮೆಡಿಸಿನ್ ಕೊಡ್ಬೇಕು ಕೊಡೋದು ಮಾಡಿ ಕೆಟ್ಲನ್ನೆಲ್ಲ ತೊಳೆದ್ಬಿಟ್ಟು ತಣ್ಣೀರಲ್ಲಿ ಬಟ್ಟೆ ತಗೊಂಡು ಬರ್ಬಟ್ಟೆ ತಗೊಂಡು ಒರೆಸಿ ಹಾಲು ಕೊಡುವಂತ ಸಂದರ್ಭದಲ್ಲಿ ನಾವು ಬಕೆಟ್ ಮಾಡಿದ್ರೆ ಅದೇ ರೀತಿ ಇದು ಮಾಡ್ಬೇಕು, ತಿಂಡಿ ಯಾವ ಟೈಮ್ ಕರೆಕ್ಟ್ ಆಗಿ ಕೊಡ್ಬೇಕು ಅದೇ ರೀತಿ ಕೊಟ್ಕೊಂಡು ಕೊಡ್ತಾ ಇದ್ರಿ. ಆವಾಗ ನಾವು ಈ ತರ ಫೀಡ್ಸ್ ಏನು ಹೆಚ್ಚಿಗೆ ಬತ್ತಿಲ್ಲ ಸರ್, ಇವಾಗ ಬತ್ತಾಗಲ್ಲ ಆ ತರ ಏನ್ ಬತ್ತಿಲ್ಲ. ಆಗ ಮೇವು ಹಿಂಗ್ ಯಾವ್ದೋ ಒಂಥರ ಎರಡ್ ತರ ಒಂಥರ ಫೀಡ್ಸ್ ಬರೋದು ಅದನ್ನ ಕೊಡೋ ಸರ್, ಪಾಲಿಸೊಟ್ಟು ಈ ಇದು ಬರೋದು ಅದನ್ನ ಮಾತ್ರ ಕೊಡ್ತಿದ್ದೋ ನಾವು ನಾನ್ ಮಾಡಿದಂತ ಸಂದರ್ಭದಲ್ಲಿ. ಈಗ ಬಿಡಿ ನಾ ಇದ ಯಾವ ತರ ಬೇಕಾದ್ರೂ ಸಿಗ್ತದೆ ಇವಾಗ, ಆಗ ಮೇವನ್ನೆಲ್ಲ ನಾನು ಬಹಳ ಕ್ಲೀನ್ ಆಗಿ ಸಾಕಿದ್ದೆ ಸರ್. ನೀವು ನಿಮ್ಮ ಕೃಷಿ ಭೂಮಿಯಲ್ಲಿ ಈಗಲೂ ಮೇವಿನ ಬೆಳೆಗಳನ್ನ ಹಾಕಿದೀರಾ? ಈಗಲೂ ಜೋಳ ಹಾಕಿದೀರಿ ಸರ್, ಇದಾದ್ಮೇಲೆ ಪಾರ ಮುಲ್ಲ ಹಾಕಿದೀನಿ, ಎಲ್ಲ ಮೇವನ್ನು ಕೂಡ ಇವತ್ತು ನಾನು ಅದನ್ನ ಬಿಟ್ಟಿಲ್ಲ ಸರ್, ಮಡಗಿದೀವಿ. ಪಶುಪಾಲನೆ ನಿಮ್ಮ ಜೀವನಕ್ಕೆ ಒಂದು ದಾರಿ, ಜೀವನಕ್ಕೆ ನಮ್ಗೆ ಅದೇ ಒಂದು ದೊಡ್ಡ ಆಸಕ್ತಿ ಸರ್. ಈಗಲೂ ಎಷ್ಟಿದೆ ಈಗ ನಿಮ್ಮ ಮನೆಯಲ್ಲಿ ರಾಸುಗಳು? ನಮ್ಮ ಕಮ್ಮಿ ಮಾಡ್ಬಿಡ್ತೀನಿ, ಎರಡೇ ಹಸುಗಳು ಇರೋದು ಇವಾಗ. ಯಾಕೆ ಕಮ್ಮಿ ಮಾಡಿದ್ರಿ? ಕಮ್ಮಿ ಮಾಡಿದ್ರಿ ಅಂದ್ರೆ ಈಗ ನಮ್ಗೆ ಬೇರೆ ಬೇರೆ ಈಗ ತೆಂಗಿನ ವಯಸ್ಸಾಯ್ತು, ಆಮೇಲೆ ಮಾಡೋದಕ್ಕೆ ಒಂದ್ ಸ್ವಲ್ಪ ಈಗ ತೊಂದರೆ ಆಯ್ತು, ಆಮೇಲೆ ಇದು ಕಡಿಮೆ ಆಯ್ತು, ಆದಾಯನು ಒಂದ್ ಸ್ವಲ್ಪ ಕಡಿಮೆ ಆಯ್ತು. ಅದರಿಂದ ಮೊದ್ಲೆಲ್ಲ ನಮ್ಗೆ ಬಹಳ ಚೆನ್ನಾಗಿ ಅದರಿಂದ ನಾವು ಬದುಕ್ತು, ಇವಾಗ ಒಂದ್ ಸ್ವಲ್ಪ ವಯಸ್ಸಾದ್ಮೇಲೆ ಒಂದ್ ಸ್ವಲ್ಪ ಕೈ ಬಿಟ್ಟಿದೀವಿ ಸರ್ ತೋಟ ಕಡೆ, ವ್ಯವಸಾಯದ ಬಗ್ಗೆ ಅಲ್ಲಿ ಒಂದ್ ಸ್ವಲ್ಪ ಮುಂದೆ ಹೋಗಿದೀವಿ. ಇದು ಈ ಕೃಷಿ ಭೂಮಿ ಎಲ್ಲ ನಿಮ್ಮ ಹಾಲಿನ ಮಾರಿ ಸಂಪಾದನೆ ಮಾಡಿದಾಗ ಸರ್? ನಮ್ಮ ತಂದೆಯದು 1.5 ಎಕರೆ ಇತ್ತು, ಇನ್ನು 1.5 ಎಕರೆ ನನ್ನ ಹಾಲಿನ ಇದರಲ್ಲಿ ನನ್ನ ಸಂಪಾದನೆಯಲ್ಲಿ 1.5 ಎಕರೆ ಇದನ್ನ ತಗೊಂಡು ಸರ್. 3 ಮಕ್ಕಳು ಹೆಣ್ಮಕ್ಳು ಮದುವೆ ಮಾಡಿದೀವಿ, ಮಗನ ಮದುವೆ ಮಾಡಿದೀನಿ. ತೆಂಗಿನ ಮರ ಹಾಕ್ಸಿದ್ರಿ? ತೆಂಗಿನ ಮರ ಹಾಕ್ಸಿದ್ವಿ, ಅದರಿಂದ ದೇವರು ಒಳ್ಳೆ ನಮಗ್ ಫಲ ಕೊಟ್ಟು. ದಿವಸ ಅದೇ ಹೇಳದ್ನಲ್ಲ ನಿಮ್ಗೆ, 4 ಟೈಮ್ ಕೇಳ್ತೀವಿ, ಒಂದ್ಸರಿ 2,000 ಕಾಯಿ ಸಿಗ್ತದೆ, ಅದರಿಂದ ನಮ್ಗೆ ಬಹಳ ದೇವರು ನಮ್ಗೆ ಅನುಕೂಲ. ಹೇಳಿ, ತೆಂಗಿನ ಮರಗಳ ನಿರ್ವಹಣೆ ಹೆಂಗ್ ಮಾಡ್ತೀರಿ, ವರ್ಷ ಇಡೀ ಏನ್ ಖರ್ಚು ಮಾಡ್ತೀರಿ? ಸರ್ ಹಸುಗಳ ಗೊಬ್ಬರನ ನಾವು ಜಾಸ್ತಿ ಕೊಡ್ತೀವಿ, ನೀರು ಒಳ್ಳೆ ನೀರು ಕರೆಕ್ಟ್ ಆಗಿ ನೀರನ್ನ ಪಾತಿ ಮಾಡಿ ನೀರು ಕೊಡ್ತೀವಿ. ಬೋರ್ ಇದೆ ಸರ್, ಬೋರ್ 2 ಬೋರ್ ಹಾಕ್ಸಿದೀನಿ ಸರ್, ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಪಾತಿ ಮಾಡಿ ನೀರು ಕೊಡ್ತೀವಿ, ಮನೆ ಗೊಬ್ಬರ ಹಾಕ್ತಿವಿ. ಆಮೇಲೆ ಕೆರೆ ಇದು ನಾನು ಯಾವ್ದಾರ ಸಣ್ಣ ಪುಟ್ಟ ಗೊಬ್ಬರ ಹಾಕೊಂಡ್ರೆ ಟ್ಯಾಕ್ಟರ್ ಅಲ್ಲಿ ಒಂದೊಂದು ಗಿಡಕ್ಕೆ ಒಂದೊಂದು ಟ್ಯಾಕ್ಟರ್ ಗೋಡ್ ಹೊಡ್ಸಿದೀನಿ ಸರ್, ಆ ತರದಲ್ಲಿ ಫಲವತ್ತ ಚೆನ್ನಾಗಿ ನಮ್ಗೆ ಕೊಟ್ಟಿದೆ ಸರ್. ಎಳ್ನೀರೇ ಕೊಟ್ಬಿಡ್ತೀರಾ? ಕಾಯಿ ಮಾಸ ಕೆಲವು ಟೈಮು ಕಾಯಿನೆ ಮಾರ್ತಾ ಇದ್ದೋ, ಕೆಲವು ರೇಟ್ ಸಿಕ್ತಾಗ ಎಳ್ನೀರು ಕೂಡ ಕೊಡ್ತಾ ಇದೀನಿ ಸರ್. ಈ ಹಾಲಿನ ವ್ಯಾಪಾರ ಏನೋ ನಿಮಗೆ ಎಲ್ಲ ತಿಳ್ಕೊಂಡ್ರಿ ನೀವು, ಅದ್ರ ಬಗ್ಗೆ ಸಹಕಾರಿ ಸಂಘ ಮಾಡಿದ್ರಿ, ಊರಿಗೆ ಡೈರಿ ತಗೊಂಡೋದ್ರಿ, ಅದೆಲ್ಲ ಆಯ್ತು. ಆಮೇಲೆ ತರಕಾರಿ ಏನು ನೀವು ಬೆಳೆಯಕ್ಕೆ ಪ್ರಾರಂಭ ಮಾಡಿದ್ರಿ, ಹೇಳಿ ತರಕಾರಿ ಮಾರುಕಟ್ಟೆನಲ್ಲಿ ಏನ ನಿಮ್ಮ ಅನುಭವ ಹೇಗೆ? ಸರ್ ತರಕಾರಿ ಬಗ್ಗೆ ಕೋಸು ಜಾಸ್ತಿ ನಾವು ಮಾಡ್ತೀವಿ ಸರ್, ಕೋಸ್ನಲ್ಲಿ ನಮ್ಗೆ ಒಂದು ಉತ್ತಮವಾದ ಬೆಲೆ ಸಿಕ್ಕಿದೆ, ಅದರಿಂದ ನಮ್ಗೆ ಒಳ್ಳೇದಾಗಿದೆ. ಹೇಳಿ, ಹೆಂಗೆ ಎಷ್ಟು ಪ್ರದೇಶದಲ್ಲಿ ಬೆಳಿತೀರಿ, ಸಸಿಗಳ ನಿರ್ವಹಣೆ? ಸಸಿ ಇದರಲ್ಲಿ ನಾವು ಮಾರುಕಟ್ಟೆ ಇದರಲ್ಲಿ ತತ್ತೀವಲ್ಲ, ಅವ್ರಿಗೆ ಆರ್ಡರ್ ಕೊಡ್ತೀವಿ, ಆರ್ಡರ್ ಕೊಟ್ಟದ ಸಂದರ್ಭದಲ್ಲಿ ನಮ್ಗೆ 20 ದಿವಸಕ್ಕೆ ಸಸಿ ಕೊಡ್ತಾರೆ ಸರ್. ಆ ಸಸಿನ ನಾವು ಭೂಮಿ ಎಲ್ಲ ಫಲವತ್ತವಾಗಿ ಮನೆ ಗೊಬ್ಬರ ಹಾಕಿ ಎಲ್ಲ ರೀತಿನೂ ಉಕ್ಕೆ ಹೊಡೆದು ಎಲ್ಲ ಇದು ಮಾಡಿಕೊಂಡು ನಾವು ಸಸಿ ನೆಡ್ತೀವಿ. ಅದು 1 ವಾರ 15 ದಿವಸ ಕಳೆದ್ಮೇಲೆ ಅದಕ್ಕೆ ಕಳೆ ಕೀಳಿಸ್ತೀನಿ, ಕಳೆ ಕೀಳಿಸಿ ಮಣ್ಣೆಲ್ಲ ಕೊಟ್ಟು ಅದಕ್ಕೆ ಗೊಬ್ಬರ ಕೊಡ್ತೀವಿ. ಅದಕ್ಕೆ ವಾರಕ್ಕೆ ಒಂದು ಸರಿ, ವಾರ 10 ದಿವಸದಲ್ಲಿ ಒಂದು ಸರಿ ನಾವು ಔಷಧಿನ ಸ್ಪ್ರೇ ಮಾಡ್ತೀವಿ. ಆಗಾಗ್ಗೆ ಹುಳ ಬೀಳದಿರುತ್ತೆ, ಚಿಟ್ಟೆ ಎಲ್ಲ ಬರ್ತಾವಲ್ಲ ಅವೆಲ್ಲ ಬೀಳದಿರುತ್ತೆ, ನೋಡ್ಕೋತಾ ಇದ್ದೀವಿ ಸರ್. ಬೆಳೆದಂತ ಬೆಳೆ ಎಲ್ಲಿ ಮಾರಾಟ ಮಾಡೋದು ಸರ್? ನಾವು ಕೆಲವು ಬಂದಾಗ ಇಲ್ಲೇ ಸಂದರ್ಭ ಸಿಕ್ಕಿದ್ರೆ ನಾವು ಇಲ್ಲೇ ಕ್ಯಾನ್ ಅವ್ರ ಮಾರ್ಕೆಟ್ಗೆ ಹಾಕ್ತೀವಿ. ಏನಾರು ಅಲ್ಲಿ ಮನೆ ಕೇರಳದವ್ರಿಗೂ ಅಲ್ಲೇ ಬಂದು ಲಾರಿ ತಗೊಂಡು ವ್ಯಾನ್ ತಗೊಂಡು ನಮ್ಮ ಜಮೀನಿನಲ್ಲೇ ಬಂದು ಅಲ್ಲೇ ತೂಕ ಹಾಕ್ಸಿ ಅಲ್ಲೇ ತಗೊಂಡು ನಮ್ಗೆ ಉತ್ತಮ ಬೆಲೆ ಸಿಕ್ಕಿದಾಗ ನಾವು ಅಲ್ಲೇ ಕೊಡ್ತೀವಿ. ನೀವು ಮಾತಾಡ್ತಾ ಒಂದು ಒಳ್ಳೆ ವಿಚಾರ ಹೇಳಿದ್ರಿ, ಕೊಟ್ಟಿಗೆ ಗೊಬ್ಬರ ಏನಿದೆ ಅದನ್ನು ಸಂಪೂರ್ಣವಾಗಿ ನಿಮ್ಮ ಭೂಮಿಯಲ್ಲೇ ನೀವು ಅದನ್ನು ಬಳಕೆ ಮಾಡ್ತೀರಿ. ಅದಕ್ಕೆ ನಮ್ಮ ಕೊಟ್ಟಿಗೆ ಗೊಬ್ಬರ ಸಾಲದನ್ನೇ ಇದ್ರೂ ಕೂಡ ನಾವು ಕೆರೆ ಕಟ್ಟೆಯಿಂದ ಒಳ್ಳೊಳ್ಳೆ ಫಲವತ್ತವಾದಂತ ಮಣ್ಣು ಸಿಕ್ಕದನ್ನ ನಾವು ಒಂದೊಂದು ತೆಂಗಿನ ಹಿಡ್ಕೆ ಒಂದೊಂದು ಟ್ರ್ಯಾಕ್ಟರ್ ಮಟ್ಟಕ್ಕೆ ನಾನು ಮಾಡಿಸಿದ್ದೀನಿ ಸರ್. ರಾಮೇಗೌಡ, ಈಗ ನಿಮಗೆ 70 ವರ್ಷ, ನಿಮ್ಮ ತಂದೆ ಕಾಲದಲ್ಲಿ ಇದ್ದಂತಹ ಕೃಷಿ ವಿಧಾನಗಳೇ ಬೇರೆ, ಇವತ್ತಿನ ದಿನದಲ್ಲಿ ಎಲ್ಲವೂ ಬದಲಾವಣೆ ಆಗ್ತಾ ಇದೆ, ಇದ್ರ ಮಧ್ಯೆ ನೀವು ಸಹ ಇದೆಲ್ಲ ಬೆಳೀತಾ ಇದ್ದೀರಿ ಅಲ್ವಾ? ಸಾವಯವ ವಸ್ತುಗಳನ್ನ ಪ್ರಮಾಣ ವರ್ಷಕ್ಕೂ ಜಾಸ್ತಿ ಮಾಡಬೇಕು ಅನ್ನೋದು ಇವತ್ತಿನ ಅಗತ್ಯ, ಭೂಮಿ ದೃಷ್ಟಿಯಿಂದನೂ ಅದು ಒಳ್ಳೆಯದು. ಹೇಳಿ, ನಿಮ್ಮ ಅನುಭವ ಹೆಂಗೆ? ನಮ್ಮ ಅನುಭವ ಇನ್ನೇನಿಲ್ಲ ಸರ್, ಜಾಸ್ತಿ ನಾವು ಧನಿಯ ಗೊಬ್ಬರನೇ ಹಾಕ್ಬೇಕು. ನಮ್ಮಲ್ಲೇ ಸೊಪ್ಪು, ಇದು ಮರದ ಸೊಪ್ಪು ಇರುತ್ತೆ ನೋಡಿ, ಅದನ್ನೆಲ್ಲ ಕತ್ತರಿಸಿ ಒಂದು ತೊಟ್ಟಿ ಮಾಡಿಸಿದ್ದೀನಿ ಸರ್. ಆ ತೊಟ್ಟಿಗೂ ಕೂಡ ಎಲ್ಲ ತುಂಬಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದರಿಂದ ಬಂದಂತ ಗೊಬ್ಬರನ ಎರುಳಿನ ಗೊಬ್ಬರ ತರ ಬರುತ್ತೆ, ಅದನ್ನ ತೆಗೆದು ನಾವು ತೆಂಗಿನ ಗಿಡಕ್ಕೆ ಕೊಡ್ತೀವಿ. ಕೂಡುಗೆ ತರಬೇತಿ ಶಾಲೆಯಲ್ಲಿ ಇದನ್ನೆಲ್ಲ ತಿಳ್ಕೊಂಡು ನೀವು ಶುರು ಮಾಡಿದವರು ಸರ್, ಆಮೇಲೆ ಇನ್ಯಾವ್ದಾದ್ರು ತರಬೇತಿಗಳಲ್ಲೆಲ್ಲ ನೀವು ಭಾಗವಹಿಸಿದ್ರ ಹೇಗೆ ಸರ್? ಯಾವ ತರಬೇತಿಗೂ ನಾನು ಹೋದನಲ್ಲ, ನನ್ನ ಆಸಕ್ತಿಯಿಂದ ನೋಡ್ಕೊಂಡು ಅವರೇ ನನ್ನ ಕರೆದಿದ್ದಿಲ್ಲ, ನಾನಾಗೆ ನೋಡಿ ಇವೆಲ್ಲ ನನಗೆ ನನ್ನ ಅನುಭವ ಮಾಡ್ಕೊಂಡು ನಾನು ಆದಷ್ಟು ಈ ಕೆಲಸ ಮಾಡ್ಕೊಂಡ್ಬಂದಿರೋದು. ನಾವು ತರಬೇತಿಗೆ ಅವ್ರೇನು ಕರೀಲಿಲ್ಲ, ನಾವಾಗೆ ಹೋಗಿ ಅವ್ರು ಮಾಡ್ತಾ ಇರೋದನ್ನ ನಾನು ಸುಮ್ಮನೆ ನಿಂತ್ಕೊಂಡು ನೋಡ್ಕೊಂಡು ನಾವು ಬಂದಿರೋದಷ್ಟೇ ಸರ್. ಅಲ್ಲ, ಅದನ್ನೇ ಕೇಳಿದ್ರು, ಅದನ್ನ ಪುನಃ ಮುಂದುವರಿಸಬಹುದಾಗಿತ್ತಲ್ಲ, ಇನ್ನೊಂದಿಷ್ಟು ತರಬೇತಿಗಳು ಅದನ್ನ ಪಡ್ಕೋಬಹುದಾಗಿತ್ತು ಸರ್. ಏನು ಯಾವ್ಯಾವ ಕೆಲಸಗಳು ಒಂದ್ ಸ್ವಲ್ಪ ಜಾಸ್ತಿ ಹೋಗ್ಲಿ, ಈಗ ಬೇರೆ ಯಾರಿಗಾರು ತರಬೇತಿ ಕೊಡ್ತಾ ಇದ್ದೀರಾ ನೀವು? ಅಂದ್ರೆ ನಾವು ಮಾಡ್ತಾ ಇದೀವಲ್ಲ, ನೋಡ್ಕೊಂಡು ಕೇಳ್ತಾರೆ, ಮಾಡುವಂತ ಆಸಕ್ತಿ ಇರೋರು ಮಾಡ್ತಾ ಇದಾರೆ, ಕೆಲವರು ಅವ್ರವ್ರ ಇಷ್ಟ, ನಾವು ಅದನ್ನ ನೀವು ಮಾಡಿ ಅಂತ ಬಲವಂತ ಮಾಡಕ್ ಆಗೋದಿಲ್ಲ. ಅದನ್ನ ನೋಡ್ಕೊಂಡು ನಾವು ಈಗ ತೋಟ ಮಾಡಿದೀವಿ, ಅವರು ತೋಟ ಮಾಡ್ಬೇಕು ಅಂತ ಕೆಲವರು ಮಾಡಿದ್ರು. ನಮ್ಮ ಅಕ್ಕಪಕ್ಕ ನಾವ್ ಯಾವಾಗ ತೆಂಗಿನ ಗಿಡ ತೋಡ್ತೋ ಬೇಕಾದಷ್ಟು ಅಕ್ಕಪಕ್ಕ ಎಲ್ಲ ಪ್ರತಿಯೊಬ್ರು ರೈತರು ಮಾಡಿದಾರೆ ಸರ್. ಈಗ ರಾಮೇಗೌಡರು ಊರಲ್ಲಿ ಈ ಹಾಲಿನ ಉತ್ಪಾದನೆಗೆ ಒಂಥರ ಪ್ರೋತ್ಸಾಹ ಸಿಕ್ತು ನಿಮ್ಮಿಂದ? ಸಿಕ್ತು. ಏನಂತಾರೆ ಜನ ಎಲ್ಲ ನಿಮ್ಮನ್ನ? ಸರ್, ಜನ ಬಹಳ ಒಳ್ಳೆ ಕೆಲಸ ಮಾಡಿದ್ರು ಅಂತ ಜನ ಕೆಲವರು ಬಹಳ ಪ್ರೀತಿ. ಡೈರಿ ರಾಮೇಗೌಡರು ಅಂತಾರ ಹೆಂಗೆ ಸರ್? ಡೈರಿ ರಾಮೇಗೌಡರು ಅಂತ ಏನಿಲ್ಲ, ತಂದ್ರು ಇಂತ ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳ. ಈ ಮಣ್ಣು ಚಿನ್ನ, ಈ ಮಣ್ಣೇ ಅನ್ನ, ಭೂತಾಯ ನಂಬಿ ನಾವು ಬೇಸಾಯ ಮಾಡೋಣ. ರಾಜಣ್ಣ. ಓ ಶಂಕರಣ್ಣ, ಬದ್ಲಾಗೈತಲ್ಲ ಈಗ. ಏನಪ್ಪ ಬದ್ಲಾಗಿರೋದು? ತೋರಣ ಊರಣ ಯಾರು ಹೇಳ್ದವ್ರು ನಿಂಗೆ? ನನಗೆ ಕಮಲಕ್ಕ ಹೇಳಿದ್ರು. ಕಮಲಕ್ಕಂಗೆ ಯಾರು ಹೇಳಿದ್ರು? ಸುಬ್ಬಣ್ಣ ಹೇಳದ್ನಂತೆ. ಸುಬ್ಬಣ್ಣಂಗೆ? ಸುಬ್ಬಣ್ಣನ್ಗೆ ಅದೇನು ಆಕಾಶವಾಣಿ ಹೇಳಿದ್ರಂತೆ ಕಪ್ಪ. ಓ ಹಂಗ್ಯಾ? ಓ ಇರ್ಲಿ ಬಿಡು, ಮುಂದಿನ ವಾರದಿಂದ ರಾತ್ರಿ 9 ಗಂಟೆ ಪ್ರಸಾರ. 9 ಗಂಟೆಗೆ ಬಂತಂತೆ ತೋರಣ ಊರಣ. ಸರಿ ಸರಿ. ಪ್ರತಿ ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದ್ದ ತೋರಣ ಊರಣ ಈಗ ಅದೇ ದಿನ ರಾತ್ರಿ 9 ಗಂಟೆಗೆ. ರೈತಾಪಿ ಜನರೇ, ನಾಡಿನ ಒಡೆಯರು, ಅವರಾಸೆ ಕನಸೇ ಜೀವಂತ ಉಸಿರು. ಈಗ ಹಾಲಿನ ಗುಣಮಟ್ಟ ಚೆನ್ನಾಗಿ ಕಾಪಾಡಿಕೊಂಡ್ರೆ ನಿರಂತರವಾಗಿ ನಮಗೆ ಬೆಲೆ ಸಿಗುತ್ತೆ. ಕಾಪಾಡ್ಕೊಳ್ಬೇಕಾದ್ರೆ ಏನು ಅಂಶಗಳನ್ನು ಗಮನಿಸಬೇಕು ಸರ್? ಜಾಸ್ತಿ ನಾವು ಒಳ್ಳೊಳ್ಳೆ ಮೇವು ಹಾಕಿ ಒಳ್ಳೆ ಮೇವು ಕೊಡಬೇಕು. ಆಮೇಲೆ ಒಣಲು ಕೊಡಬೇಕು, ಬರೀ ಒಣಲೇ ಕೊಟ್ಟರು ಆಗೋದಿಲ್ಲ, ಅದರ ಜೊತೆಗೆ ಹಸಿರುಲು ಕೊಡಬೇಕು. ತಿಂಡಿ ಒಳ್ಳೆ ಉತ್ತಮವಾದಂಥ ತಿಂಡಿ ಕೊಡಬೇಕು. ಅದನ್ನ ಟೈಮ್ಗೆ ಕರೆಕ್ಟ್ ಆಗಿ ಯಾವ ಟೈಮ್ಗೆ ನೀರು ಕೊಡಬೇಕು, ಯಾವ ಟೈಮ್ಗೆ ತಿಂಡಿ ಕೊಡಬೇಕು, ಇವೆಲ್ಲ ಮಾಡಿದ್ರೆ ನಮಗೆ ಒಳ್ಳೆ ಇಳುವರಿ ಬರ್ತದೆ, ಒಳ್ಳೆ ಫ್ಯಾಟ್ ಬರುತ್ತೆ, ಎಲ್ಲಕ್ಕೂ ಅನುಕೂಲ ಆಗುತ್ತೆ ಸರ್. ಆ ಒಂದು ಕೊಬ್ಬಿನ ಅಂಶ ಎಲ್ಲ ಹೆಚ್ಚಾಗಿ ಬರುತ್ತೆ. ಈಗೆಲ್ಲ ದೇಸಿ ತಳಿಗಳ ಬಹಳ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಅನುಭವ ಏನು ಸರ್? ಅವಕ್ಕೆ ತಕ್ಕನಾಗಿ ಮಾಡುವಂತ ಜನಗಳು ಈಗ ಕಡಿಮೆ ಆಗ್ಬಿಟ್ಟವ್ರೆ ಸರ್. ಈಗ ನೀವು ಒಳ್ಳೆ 10 ಲೀಟ್ರು 20 ಲೀಟ್ರು ಹಾಲು ಕೊಡುವಂಥವು ಅವೆ, ಅವನ್ನ ಸಾಕಕ್ಕೆ ಆಸಕ್ತಿ ಕಡಿಮೆ ಆಗ್ಬಿಟ್ಟದ ಇವಾಗ. ಅದಕ್ಕೆ ಈಗ ಆದಷ್ಟು ಸ್ವಲ್ಪ ಮಟ್ಟದಲ್ಲೇ ಎಲ್ಲ ಸಾಕ್ತಾ ಇದೀವಿ. ಅಂತ ಹೆವಿ ಆದಂತ 20 ಲೀಟ್ರ್ 25 ಲೀಟ್ರ್ ಹಾಲು ಕೊಡುವಂಥವನ್ನ ಸಾಕ್ಬೇಕಾದ್ರೆ ಬಹಳ ಕಷ್ಟ ಇದೆ ಸರ್ ನಮ್ಮ ಹಳ್ಳಿ ಬೆಳೆ. ಇನ್ನು ಈಗ ನೀವೇ ಹೇಳಿದ ಹಾಗೆ ಈ ಕೃಷಿ ಉತ್ಪಾದಕರ ಒಂದು ಒಕ್ಕೂಟ ಅಥವಾ ಸಹಕಾರ ಸಂಘವನ್ನ ಪ್ರಾರಂಭ ಮಾಡಬೇಕು ಅಂತಲ್ಲಿ, ಈ ಹಾಲಲ್ಲೇನೋ ಅದಕ್ಕೊಂದು ಮಾರುಕಟ್ಟೆಯನ್ನ ನೀವು ನಿಮ್ಮ ಊರಿನ ಜನರಿಗೆ ಪರಿಚಯ ಮಾಡಿದ್ರಿ, ಸಾಕಷ್ಟು ಜನ ಇದ್ದಾರೆ. ಎಷ್ಟು ಜನ ಇದಾರೆ ಈಗ, ಎಷ್ಟು ಉತ್ಪಾದನೆ ಆಗ್ತಾ ಇದೆ ನಿಮ್ಮ ಏರಿಯಾದಲ್ಲಿ? ನಮ್ಮ ಡೈರಿನಲ್ಲಿ ಈಗ 8 ಕ್ಯಾನ್ 9 ಕ್ಯಾನ್ ಬರ್ತಾ ಇದೆ ಸರ್. ಈಗಲೂ ನೀವು ಚಟುವಟಿಕೆಯಲ್ಲಿ ಇದ್ದೀರಿ? ಚಟುವಟಿಕೆಯಲ್ಲಿ ಇದ್ದೀವಿ, ನಾವು ಡೈರಿಗೆ ಹಾಲು ಹಾಕ್ತಾ ಇದೀವಿ. ಆದ್ರೆ ಜನಗಳಿಗೆ ಈಗ ನಾವು ಮಾಡಿದ್ಕೆ ಎಲ್ಲರಿಗೂ ಅನುಕೂಲ, ಇಡೀ ಊರೇ ಇವತ್ತು ಒಂದು ಒಳ್ಳೆ ಇದರಲ್ಲಿ ಬೆಳವಣಿಗೆ ಹೋಗ್ತಾ ಇದೆ ಸರ್. ಈ ಕೃಷಿ ಉತ್ಪಾದಕರ ಸಹಕಾರ ಸಂಘದಿಂದ ಅಥವಾ ಒಕ್ಕೂಟದಿಂದ ಏನೆಲ್ಲ ಕೆಲಸಗಳನ್ನ ಮಾಡ್ಕೊಳ್ಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಸರ್, ಈಗ ಹಾಲೊಂದು ಈಗ ನೀವು ಕಂಡಂಗೆ ಈಗೆಲ್ಲ ಮಾಡಿ ಅವರವ್ರಿಗೆ ಜವಾಬ್ದಾರಿನ ಬಿಟ್ಬಿಟ್ಟು ಈಗ ನಾವು ಬೇರೆ ತೋಟ ತರಕಾರಿ ಇದನ್ನ ಇಲ್ಲಿವರೆಗೆ ಮಾಡ್ಕೊಂಬಂದೆ. ನಮ್ಗೆ ವಯಸ್ಸಾದ್ಮೇಲೆ ಸ್ವಲ್ಪ ಅವೆಲ್ಲ ಕಡಿಮೆ ಮಾಡ್ಬಿಟ್ಟು ಈಗ ಇದಕ್ಕೆ ಕೃಷಿ ಇಲಾಖೆ ಇದು ಸಂಘದ ಬಗ್ಗೆ ಒಂದ್ ಸ್ವಲ್ಪ ಆಸಕ್ತಿನ. ಅದೇ ಏನೆಲ್ಲ ಅನುಕೂಲತೆ ಆಗ್ಬೋದು, ಏನಿಲ್ಲ ನಿರೀಕ್ಷೆ ಇದೆ ನಮ್ಗೆ ಮುಂದೆ? ಈಗ ನಾವು ಕ್ಯಾನಾರಕ್ಕೆ ಹೋಗ್ತಾ ಇದ್ದೇವೆ ಸರ್, ಏನಾದ್ರು ನಮ್ಗೆ ಸವಲತ್ತು ಬೇಕು, ಒಂದು ಔಷಧಿ ಬೇಕು, ನೇಗ್ಲು ಬೇಕು, ಒಂದು ಟಾರ್ಪಲ್ ಬೇಕು, ಏನೇ ಬೇಕು ಅಂತ ನಾವು ಕ್ಯಾನಾರಕ್ಕೆ ಹೋಗೋದಕ್ಕಿಂತ ನಮ್ಮ ಏರಿಯಾದಲ್ಲೇ ನಾವು ಇದೆಲ್ಲ ಒಂದು ಕೂಟ ಮಾಡಿದ್ವಿ, ನಾವು ಬೇರೆದಲ್ಲೇ ಒಂದು ಆಫೀಸ್ ಮಾಡಿದ್ರೆ ನಮ್ಮ ಹಳ್ಳಿ ಜನಕ್ಕೆಲ್ಲ ಸುತ್ತಮುತ್ತ ಜನಕ್ಕೆಲ್ಲ ಒಂದು ಒಳ್ಳೇದಾಯ್ತದಲ್ಲ, ನಾನು ಡೈರಿ ಮಾಡ್ದಂಗೆ ಇದು ಒಂದು ಮಾಡಿದ್ರೆ ಜನಕ್ಕೆ ಬಹಳ ಒಳ್ಳೇದಾಗ್ಬೋದು ಅಂತ ಏನೋ ಒಂದು ನಿರೀಕ್ಷಣೆ ಇಟ್ಕೊಂಡು ನಾನು ಕೃಷಿಗೆ ಬೇಕಾದಂತ ಎಲ್ಲ ಎಲ್ಲ ಪ್ರತಿಯೊಂದು ಸಿಗ್ತದೆ. ಅದರಿಂದ ಜನಗಳಿಗೆ ಒಂದು ಮಾರ್ಗದರ್ಶನ ತೋರಿಸ್ದಂಗೆ ಆಯ್ತದಲ್ಲ ಅಂತ ನಾನು ಇದನ್ನ ಒಂದ್ ಸ್ವಲ್ಪ ಆಸಕ್ತಿ ಇಟ್ಕೊಂಡಿದ್ದೀನಿ. ಮಾರುಕಟ್ಟೆ ವ್ಯವಸ್ಥೆಗೆ ಆಫೀಸ್ ಮಾಡಿದ್ವಿ ಸರ್. ಆಫೀಸ್ ಅಲ್ಲಿ ಈಗ ಕೆಲಸಕ್ಕೆ ತಗೊಂಡು ಎಲ್ಲ ಕ್ಯಾನರ್ದಲ್ಲಿ ಏನು ಸವಲತ್ತು ಬರ್ತಿರ್ತೋ ಅಲ್ಲಿಗೆ ತರಿಸಿ ಜನಗಳಿಗೆ ಸೌಕರ್ಯ ಮಾಡೋ ಅಂತ. ಅಂದ್ರೆ ಜನಗಳಿಗೆ ಸ್ವಲ್ಪ ಕಡಿಮೆ ದರದಲ್ಲಿ ಒಳ್ಳೆ ಗುಣಮಟ್ಟ ಸಿಗುತ್ತೆ, ಗುಣಮಟ್ಟದ ಕೊಡ್ಬೋದಲ್ಲ ಈ ಅಂಗಡಿಗಳನ್ನು ತಗೊಳ್ಳೋದಕ್ಕಿಂತ ಇದು ಗುಣಮಟ್ಟದ ಸಿಕ್ಕದಲ್ಲ ನಮ್ಮ ಗವರ್ಮೆಂಟ್ ಇದರಿಂದ ಅಂತ ಹೇಳಿ. ಆಮೇಲೆ ಅವ್ರು ಬೆಳೆದಂತ ಉತ್ಪಾದನೆಗೆ ನಾವು ರೈತರು ನಾವು ಬೆಳಿತೀವಲ್ಲ, ಯಾವ್ದೇ ನವಣೆ ಆಗಿರ್ಬೋದು, ರಾಗಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಈಗ ಅದನ್ನ ಇದು ಹೊರಗಡೆ ಕಳಿಸ್ಬೋದು ಅಂತ ಒಂದು ನಮ್ಗೆ ಹೇಳಿದ್ದಾರೆ. ಅದೇ ರೀತಿ ನಾವೇನಾದ್ರೂ ನಮ್ಗೆ ನಮ್ ಸಂಘ ಬಹಳ ಒಳ್ಳೇದಾಗಿ ಬೆಳ್ಕೊಂಡು ಹೋದಂತ ಸಂದರ್ಭದಲ್ಲಿ ನಾವು ಎಲ್ಲ ದಾಸ್ತಾನ ಮಾಡಿ ಎಲ್ಲಾನ ಕೂಡಿಸಿ ನಾವು ಹೊರದೇಶಕ್ಕೆ ಇದನ್ನ ಪ್ಯಾಕ್ ಮಾಡೋದಾಗ್ಲಿ ಇನ್ನೊಂದ್ ಮಾಡೋದಾಗ್ಲಿ ಮಾಡ್ಬೋದಲ್ಲ ಅನ್ನೋದೊಂದು ನಮ್ಮ ಆಸೆ ಇಟ್ಕೊಂಡಿದ್ದೀವಿ ಸರ್. ಇನ್ನು ಮನೆಯ ಸದಸ್ಯರ ಒಂದು ಪಾಲ್ಗೊಳ್ಳುವಿಕೆ ಕೃಷಿಯಲ್ಲಿ ಬಹಳ ಅನಿವಾರ್ಯ. ಈಗ ಅದು ಯಶಸ್ವಿ ಆಗ್ಬೇಕಾದ್ರೆ ಹೇಳಿ, ನೀವು ಮನೆಯಲ್ಲಿ ಹಸು ಸಾಕಿದ್ರಿ, ಈಗ ಈ ಚಟುವಟಿಕೆಗಳೆಲ್ಲ ಮಾಡ್ತಿದ್ದೀರಿ, ಇವತ್ತಿನ ದಿನಗಳಲ್ಲಿ ಒಬ್ಬ 70 ವರ್ಷದ ಹಿರಿಯರಾಗಿ ಕುಟುಂಬ ಕೃಷಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅದರಿಂದ ಆಗುವಂತ ಲಾಭಗಳು ಏನು ಅಂತ? ಅದೇ ಮಗ ಇದ್ದಾನೆ, ನಮ್ಮ ಹೆಂಗಸರಿದ್ದಾರೆ, ಎಲ್ಲ ಸೇರಿ ಅವರು ಆರಂಭದ ಬಗ್ಗೆ ನಮ್ಮ ಕೃಷಿ ಬಗ್ಗೆ ಮಾಡ್ಕೊಂಡು ಹೋಗ್ತಾವ್ರೆ. ನಾವು ಅವರು ಅದು ಸ್ವಲ್ಪ ಸ್ವಲ್ಪ ಅವ್ರು ಮಾಡ್ತಾ ಇರಲ್ಲ, ಅದ್ರ ಜವಾಬ್ದಾರಿ ನನಗೂ ಆ ಕಡೆ ಇಟ್ಕೊಂಡಿದ್ದೀನಿ, ಇದನ್ನ ಮಾಡ್ಕೊಂಡು ಒಟ್ಟಿಗೆ ಮಾಡ್ಕೊಂಡು ಹೋಗೋಣ. ಅಂದ್ರೆ ಎಲ್ಲರೂ ಮಾಡಿದ್ರೆ ಮಾತ್ರ ಎಲ್ಲ ಯಶಸ್ವಿ ಆಗುತ್ತೆ, ಇಲ್ಲ ಅಂದ್ರೆ ಒಬ್ಬರೇ ಮಾಡಿದ್ರೆ ಎಲ್ಲಿಂದ ಸಹ ದಿವಸ ಎಲ್ಲ ಸೇರಿ ಮಾಡಿದ್ರೆ ಒಂದು ಎಲ್ಲ ಒಳ್ಳೇದಾಗುತ್ತೆ ಅಂತೇಳಿ. ರಾಮೇಗೌಡ, ನಿಮ್ ಮಾತನ್ನ ಬೇರೆಯವರು ಕೇಳ್ತಾ ಇರ್ತಾರೆ, ಅವರು ಸಹ ನಾವು ಒಂದಿಷ್ಟು ಚಿಕ್ಕಬೇರಿಯದ ಯಜಮಾನರು ರಾಮೇಗೌಡರ ಜೊತೆ ಮಾತಾಡಬೇಕು ಅಂತ ಅನಿಸ್ತಿರ್ಬೋದು. ನಿಮ್ ದೂರವಾಣಿ ಸಂಖ್ಯೆಯನ್ನ 3 ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳಿ ಸರ್. 9739332 9739332 9739332 ಅಂದ್ರೆ ಒಂದು ಹಸುವನ್ನ ತಂದು ನಿಮ್ಮ ಪಶುಪಾಲನೆ ಶುರು ಆಯ್ತು, ಆಮೇಲೆ ಎಷ್ಟು ಹಸುಗಳನ್ನ ಆಮೇಲೆ ಸಾಕಿದ್ರಿ? ಆಮೇಲೆ 10 ಹಸುಗಂಟು ನಾನು ಸಾಕ್ತೆ ಸರ್. 10 ಹಸುವರೆಗೂ ಸಾಕಿ ನಮ್ದೇ ಒಂದು 50 ಲೀಟರ್ 100 ಲೀಟರ್ ಹಾಲುವರೆಗೂ ನಾನು ಸಪ್ಲೈ ಹೇಳಿದ್ನಲ್ಲ ಸರ್, ಸೈಕಲ್ ಹೊಡ್ಕೊಂಡೋಗಿ ನಾನು ಬೇರೆ ಊರಿಗೆ 100 ಲೀಟರ್ ಹಾಲು ಹಾಕ್ತಾ ಇದ್ದೇನೆ. ಅಲ್ಲಿ ತನಕ ಹೋದ್ರಿ? ಅಲ್ಲಿಗಂಟ ಹೋಗಿ ನನ್ನ ಅಲ್ದೇನೆ ನಮ್ಮ ರಾಮಯ್ಯನಗೊಬ್ಬನಿಗೆ ಅದೇ ಇದು ಕೊಟ್ಟು ಅವ್ರಿಗೂ ಕೂಡ ಒಳ್ಳೇದಾಗಿ ಅವರು ಒಂದ್ 5 ಎಕರೆ ಜಮೀನು ತೆಗೆದು ಮನೆ ಕಟ್ಟಿ ಅದರಿಂದನೇ ಬಹಳ ಒಳ್ಳೇದಾಯ್ತು. ಇವತ್ತೊಂದ್ ದಿನದಲ್ಲೂ ಒಬ್ಬ ಯುವಕ ಬೇಕಾದ್ರೆ ಒಂದು ಪಶುಪಾಲನೆ ಮಾಡೋದ್ರ ಮೂಲಕ ಚೆನ್ನಾಗಿ ಬದುಕ್ಬೋದು ಸರ್. ಅದರಿಂದ ಬಹಳ ನೀಟ್ ಆಗಿ ನೋಡ್ಕೊಂಡು ಅದನ್ನೇ ನಂಬ್ಕೊಂಡು ತ್ಯಾಗ ಮಾಡಿದ್ರೆ ಮಾತ್ರ ಬದುಕಕ್ ಸಾಧ್ಯ. ಎಲ್ಲೋ ತಗೊಂಡೋಗಿ ಕಟ್ಟಾಕ್ಬಿಟ್ಟು ಎಲ್ಲೋ ಇದು ಮಾಡ್ಬಿಟ್ಟು ಎಲ್ಲೋ ಬಿಟ್ಬಿಟ್ರೆ ಅದರಲ್ಲಿ ಏನು ಉಪಯೋಗ ಪಡೋದಾಗಿಲ್ಲ ಸರ್. ಈ ವರ್ಷಕ್ಕೊಂದು ಕರು ಅದ್ ಪಡ್ಕೊಂಡ್ರೆ ಒಳ್ಳೇದು ಅಂತ ಇತ್ತು, ನಿಮ್ಮ ಅನುಭವ ಯಾವ ತರ ಇತ್ತು ಅವಾಗ? ಒಂದ್ ಹೆಣ್ಗರು ಹಾಕ್ತು ಅಂದ್ರೆ ನಮ್ಗೊಂದ್ ಚಿನ್ನ ಸಿಕ್ತಂಗೆ ಸರ್. ಆ ರೀತಿ ನಾವು ಅದನ್ನ ಪಾಲನೆ ಮಾಡೋದು, ಅದೇ ರೀತಿ ಪಾಲನೆ ಮಾಡಿ ಅದನ್ನ 2 ವರ್ಷಕ್ಕೆ ಹೀಟ್ ಕೊಡಿಸಿ ಅದನ್ನ ಇದಾಗೋದು ಸರ್. ಒಂದ್ರಿಂದ ಶುರು ಮಾಡಿ 10 ತನಕ 10 ಗಂಟ ಮಾಡಿ ಅದರಿಂದ ಬಹಳ ನಮ್ಗೆ ಒಳ್ಳೇದಾಯ್ತು. ಒಳ್ಳೇದಾದ ಸಂದರ್ಭದಲ್ಲಿ ನಾನು ಅಲ್ದೇನೆ ನಮ್ಮ ಬಾಮೈದನ್ ಕುಟುಂಬನೂ ಕೂಡ ಒಳ್ಳೇದಾಯ್ತು. ಒಳ್ಳೇದು ರಾಮೇಗೌಡ್ರೆ, ಇಷ್ಟೊತ್ತು ನಿಮ್ಮ ಕೃಷಿ ಅನುಭವನ ನಮ್ಮೊಂದಿಗೆ ಹಂಚಿಕೊಂಡಿದ್ರಿ, ಇದರಿಂದ ಕೇಳುಗರಿಗೂ ಸಹ ಅನುಕೂಲ ಆಗಿದೆ ಅಂತ ನಾವು ಭಾವಿಸೋಣ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ತರಕಾರಿಗಳ ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿನ ಅನುಭವ ಕುರಿತು ಕೆಆರ್ ನಗರ ತಾಲೂಕು ಹೊಸ ಅಗ್ರಹಾರ ಹೋಬಳಿ ಚಿಕ್ಕಭೇರಿಯ ಗ್ರಾಮದ ಪ್ರಗತಿಪರ ಕೃಷಿಕ ರಾಮೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕರ ಸಂಸ್ಥೆಯ ಪ್ರಾಮುಖ್ಯತೆ ಹಾಗೂ ಅನುಕೂಲಗಳ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಮೈಸೂರಿನ ಮಹಾತ್ಮ ಗಾಂಧಿ ಟ್ರಸ್ಟ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಟಿಜಿ ಆದಿಶೇಷನ್ ಗೌಡ. ಈ ಮಣ್ಣು ಚಿನ್ನ, ಈ ಮಣ್ಣೆ ಅನ್ನ, ಭೂತಾಯ ನಂಬಿ ನಾವು ಬೇಸಾಯ ಮಾಡೋಣ. ಶಂಕರಣ್ಣ ಎರಡು ರಾಜು ಏ ಕಮಲಕ್ಕ ನಟ್ಟಿದ್ದಕ್ಕೆ ಸಂಜೆ ಹೋಗಕ್ಕಿಲ್ವತ್ತ ಈಗ ರಾತ್ರಿ ಹೊತ್ತಾಗ ಬನ್ನಿ ಅಂತಂದವಳೆ. ಯಾಕಂತೆ? ಅದೇನು ಯುವತಿ ಮಂಡಳಿಯವ್ರಿಗೆ ಟ್ರೈನಿಂಗ್ ಕೊಡಕ್ ಹೋದಳಂತೆ. ಆ ಹೇಳ್ತಾ ಇದ್ದಕ್ಕಪ್ಪ, ಅದೇನ ಅದ್ರ ಜೊತೆಗೆ ಸ್ತ್ರೀ ಶಕ್ತಿಯವರಲ್ಲಪ್ಪ, ಅವ್ರಿಗೂ ಟ್ರೈನಿಂಗ್ ಕೊಡಕ್ ಹೋದಳಂತೆ. ಓ ನೋಡಪ್ಪ ಶಂಕರಣ್ಣ ರಾಜಣ್ಣ, ಇನ್ಮೇಲೆ ಕಾಫಿ ತಿಂಡಿ ಟೈಮಿಗ್ ನೀವು ಬರ್ಬೇಡಿ. ಯಾಕಪ್ಪ? ಅದೇ ನಂಗೊಸಿ ಕೆಲ್ಸ ಅದೆ, ಒಟ್ಟಿಗೆ ಊಟ ಟೈಮ್ಗೆ ಬಂದ್ಬಿಡಿ. ಓ ಸರಿ ಬಿಡು, ಊಟ ಮಾಡ್ಕೊಂಡು ಹರಟೆ ಹೊಡೆಯೋಣ. ಪ್ರತಿ ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದ್ದ ತೋರಣ ಹೂರಣ ಈಗ ಅದೇ ದಿನ ರಾತ್ರಿ 9:00. ರೈತಾಪಿ ಜನರೇ ನಾಡಿನ ಒಡೆಯರು, ಅವರ ಕನಸೇ ಜೀವಂತ ಉಸಿರು. ಇಡೀ ದೇಶದ ಜನತೆಗೆ ಗೊತ್ತಿದೆ ರೈತರೇ ದೇಶದ ಬೆನ್ನೆಲುಬು. ಇಲ್ಲಿ ಸುಖ ಶಾಂತಿ ಹಸಿರು ಕ್ರಾಂತಿ ರೈತರಿಂದಾಗಿ ನೆಲೆಸಿದೆ. ರೈತರೇ ನೀವಿನ್ನು ಸಂಕಟದಿಂದ ಪಾರಾಗಬೇಕಿದೆ. ಲೀಫ್ ಫಾರ್ಮರ್ ನೆಟ್ವರ್ಕ್ನೊಂದಿಗೆ ಜೋಡಿಸಿ ನಿಮ್ಮನ್ನು ಆತ್ಮನಿರ್ಭರ ಮಾಡಬೇಕಿದೆ. ಮನೆಯಲ್ಲಿದ್ದೇ ನೀವು ನಿಜವಾದ ಗ್ರಾಹಕರನ್ನು ಕಾಣಬೇಕಿದೆ. ನಿಮ್ಮ ಬೆಳೆಗೆ ಯೋಗ್ಯ ಬೆಲೆ ಸಿಗುವಂತೆ ಮಾಡಬೇಕಿದೆ. ರೈತ ಬಂಧುಗಳೇ, 9159220020 ನಂಬರ್ ಹಚ್ಚಿ ಲೀಫ್ ಫಾರ್ಮರ್ ನೆಟ್ವರ್ಕ್ನೊಂದಿಗೆ ಸೇರಿಕೊಂಡು ನಿಮ್ಮ ಪ್ರಗತಿ ಸಾಧಿಸಿ. ಲೀಫ್ ಫಾರ್ಮರ್ ನೆಟ್ವರ್ಕ್ ಮಾಸ್ಟರ್ ಕಾರ್ಡ್ ಶಕ್ತಿಯೊಡನೆ. ಕ್ಷೇಮ ಕೇಂದ್ರಕ್ಕೆ ಹೋಗ್ತಾ ಇದೀನಿ. ಅದ್ ಯಾವ್ದೇ ಅದು ಕ್ಷೇಮ ಕೇಂದ್ರ? ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದೆ. ಅಲ್ಲಿ ಏನೇನ್ ಸೌಲಭ್ಯಗಳಿವೆ? ಬಿಪಿ, ಶುಗರ್, ಬಾಯ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್, ಇವುಗಳನ್ನೆಲ್ಲ ಬೇಗ ಪತ್ತೆ ಮಾಡಿ ಲ್ಯಾಬ್ ಟೆಸ್ಟ್ ಔಷಧ ಕೊಡೋದ್ರ ಜೊತೆಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದ್ರೆ ಅದನ್ನು ಕೊಡಿಸ್ತಾರೆ. 6 ಒಂದ್ಸಲ ನಾವೇ ಹೋಗಿ ಎಲ್ಲ ತಪಾಸಣೆ ಮಾಡಿಸ್ಕೋಬಹುದು. ಅದಕ್ಕೆ ಹೇಳೋದು ಎಲ್ಲರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಸೂರು ತಾಲೂಕು ನಾಗನಹಳ್ಳಿಯ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ವಿಭಾಗದಿಂದ ಬಂದ ಈ ವಾರದ ಮುನ್ಸೂಚನೆಯ ಪ್ರಕಾರ ಜನವರಿ 2 ಮೈಸೂರು, ಮಂಡ್ಯ, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಮಳೆ ಬರುವ ಸಾಧ್ಯತೆ ಇಲ್ಲ. ಮೈಸೂರು ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 28-29°C, ಕನಿಷ್ಠ ಉಷ್ಣಾಂಶ 16-17°C ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಬೆಳಗಿನ ಗಾಳಿಯ ತೇವಾಂಶ 85-86%, ಮಧ್ಯಾಹ್ನದ ತೇವಾಂಶ 46-47%, ಮತ್ತು ಗಾಳಿಯು ಗಂಟೆಗೆ ಸರಾಸರಿ 1-2 ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 30-31°C, ಕನಿಷ್ಠ ಉಷ್ಣಾಂಶ 16-17°C, ಬೆಳಗಿನ ಗಾಳಿಯ ತೇವಾಂಶ 96-97%, ಮಧ್ಯಾಹ್ನದ ತೇವಾಂಶ 51-54%, ಮತ್ತು ಗಾಳಿಯು ಗಂಟೆಗೆ ಸರಾಸರಿ 2-3 ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 28-29°C, ಕನಿಷ್ಠ ಉಷ್ಣಾಂಶ 16-17°C, ಬೆಳಗಿನ ಗಾಳಿಯ ತೇವಾಂಶ 85-87%, ಮಧ್ಯಾಹ್ನದ ತೇವಾಂಶ 46-47%, ಮತ್ತು ಗಾಳಿಯು ಗಂಟೆಗೆ ಸರಾಸರಿ 1-3 ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಕೊಡಗು ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 28-29°C, ಕನಿಷ್ಠ ಉಷ್ಣಾಂಶ 14-15°C, ಬೆಳಗಿನ ಗಾಳಿಯ ತೇವಾಂಶ 91-93%, ಮಧ್ಯಾಹ್ನದ ತೇವಾಂಶ 66-68%, ಗಾಳಿಯು ಗಂಟೆಗೆ ಸರಾಸರಿ 1-2 ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಗೆ ನಾಗನಹಳ್ಳಿಯ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ವಿಭಾಗವನ್ನು ಸಂಪರ್ಕಿಸಿ.